ಗಾಂಧಿ ಜಯಂತಿಯಂದು ಸರ್ಕಾರದಿಂದ ಗಾಂಧಿ ನಡಿಗೆ ಕಾರ್ಯಕ್ರಮ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ 3ರಂದು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ವಿದ್ಯುಕ್ತ ಚಾಲನೆ. ಮುಡಾ ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ಸಿಬಿಐನಿಂದ ಮಾತ್ರ ಸಾಧ್ಯ, ಬಿಜೆಪಿ. ರಾಜ್ಯದೆಲ್ಲೆಡೆ ಪೋಷಣ್ ಅಭಿಯಾನ ಸಂಪನ್ನ, ಮಕ್ಕಳ ಪೌಷ್ಟಿಕಾಂಶದ ಬಗ್ಗೆ ಜನಜಾಗೃತಿ. ಬಿಎಸ್ಸಿ ತೋಟಗಾರಿಕಾ ಪದವಿಯಲ್ಲಿ 16 ಚಿನ್ನದ ಪದಕ ಪಡೆದ ಬೀದರ್ನ ಅಮೂಲ್ಯ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಬೆಂಗಳೂರು, ಇನ್ನೀಗ ದೇಶಭಕ್ತಿ ಗೀತೆಗಳು. ಹೂವಿನವರು, ಕ್ಯಾಟರಿಂಗ್ನವರು, ಬ್ಯಾಂಡ್ನವರು, ತಗೊಳ್ಳೋಣ. ಎಲ್ಲ ಹೋಗುತ್ತೆಪ್ಪ, ಸ್ವಲ್ಪ ಆಚೆಚಾದ್ರೂ ಹಣ ಹೋಗುತ್ತೆ. ಅರೆ, ಬ್ಯಾಂಕ್ ಸಂಭಳಿಸುತ್ತೆ. ಹೇಗೆ? ನಾನು ಪಾಸಿಟಿವ್ ಪೇ ಸಿಸ್ಟಮ್ ನಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ಬ್ಯಾಂಕ್ಗೆ ಚೆಕ್ಸ್ ಮತ್ತು ಬೆನಿಫಿಷಿಯರೀಸ್ ನ ಮಾಹಿತಿ ಕೊಟ್ಟಿದ್ದೀನಿ. ಬ್ಯಾಂಕ್ ಚೆಕ್ ಮಾಡುತ್ತೆ, ಪರಿಶೀಲಿಸುತ್ತೆ. ಡೀಟೇಲ್ಸ್ ಮ್ಯಾಚ್ ಆಗದಿದ್ರೆ ಕ್ಲಿಯರೆನ್ಸ್ ಆಗೋಲ್ಲ. ಹೌದಾ? ನನ್ಗೆ ಕೊಡಿ. ಫೋಟೋದವರು, ಲೈಟ್ನವರು, ಮಂಟಪದವರು, ಆರ್ಬಿಐ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದ್ದಾರೆ. ಹಸಿರ ಬೆಳೆವ ಹಳ್ಳಿ ರೈತ ಗಡಿಯ ಕಾಯುವ ಯೋಧ ಹಸಿರ ಬೆಳೆವ ಹಳ್ಳಿ ರೈತ ಕಲಿತ ಕಲಿವ ಯುವತಿ ಯುವಕ ಗ್ರಾಮ ನಗರ ಜನ ಸೇವಕ ಕಲಿತ ಕಲಿವ ಯುವತಿ ಯುವಕ ಗ್ರಾಮ ನಗರ ಜನ ಸೇವಕ ಎಲ್ಲ ನಿನ್ನ ಮಕ್ಕಳಮ್ಮ ಸದಾ ನಿನ್ನ ಭಜಿಪರಮ್ಮ ಎಲ್ಲ ನಿನ್ನ ಮಕ್ಕಳಮ್ಮ ಸದಾ ನಿನ್ನ ಭಜಿಪರಮ್ಮ ಜಗದ್ಧಾತ್ರಿ ಭರತ ಮಾತೆ ನಮೋ ಸನಾತನೆ ಜಗದ್ಧಾತ್ರಿ ಭರತ ಮಾತೆ ನಮೋ ಸನಾತನೆ ಪುಣ್ಯದಾತ್ರಿ ವಿಶ್ವ ವಂದೇ ನಮೋ ನಿತ್ಯ ನೂತನೆ ಪುಣ್ಯದಾತ್ರಿ ವಿಶ್ವ ವಂದೇ ನಮೋ ನಿತ್ಯ ನೂತನೆ ನಮೋ ನಿತ್ಯ ನೂತನೆ ನಮೋ ನಿತ್ಯ ನೂತನೆ ಕರುಳ ಬಳ್ಳಿಯ ನಂದನ ಭಾರತಾಂಬೆಯ ನಾನು ನಿನ್ನಯ ಕರುಳ ಬಳ್ಳಿಯ ನಂದನ ಚರಣ ಕಮಲದಿ ಶಿರವ ನಿಕ್ಕುತ ಸಲ್ಲಿಸುವೆ ನಾ ವಂದನ ತಾಯೆ ಪೊರೆಯೈ ಕಂದನ ನವಿರುಗೊಳಿಸುತ್ತ ಸ್ಪಂದನ ಭಾರತಾಂಬೆಯ ನಾನು ನಿನ್ನಯ ಕರುಳ ಬಳ್ಳಿಯ ನಂದನ ಸಾವಿರಾರು ನಮ್ಮ ಹಿರಿಯರು ಹರಿದು ಬೀಸಲು ಸಾವಿರಾರು ನಮ್ಮ ಹಿರಿಯರು ಹರಿದು ಬೀಸಲು ಬಂಧನ ಭಾರತಾಂಬೆಯ ಕೊರಳು ಹಣೆಯಲಿ ತಂಪು ಬೀರಿತು ಚಂದನ ಸ್ವಾತಂತ್ರ್ಯದ ಕುಂದನ ಪಸರಿಸಿ ಬಾನಂಗಣ ಭಾರತಾಂಬೆಯ ನಾನು ನಿನ್ನಯ ಕರುಳ ಬಳ್ಳಿಯ ನಂದನ ಅಳಿದು ಕಳೆದೆವು ಸಂತಸದಿ 50 ವರುಷ ಪಾರತಂತ್ರ್ಯವ ಅಳಿದು ಕಳೆದೆವು ಸಂತಸದಿ 50 ವರುಷ ಸ್ವಾತಂತ್ರ್ಯದ ಸ್ವರ್ಣದುತ್ಸವ ಹೊಮ್ಮಿ ಹರಿಸಿದೆ ಹರುಷವ ಸ್ವಾತಂತ್ರ್ಯದ ಸ್ವರ್ಣದುತ್ಸವ ಹೊಮ್ಮಿ ಹರಿಸಿದೆ ಹರುಷವ ಭಾರತಾಂಬೆಗೆ ಕುಶಲವು ಭಾವೈಕ್ಯವೇ ಕಲಶವು ಭಾರತಾಂಬೆಯ ನಾನು ನಿನ್ನಯ ಕರುಳ ಬಳ್ಳಿಯ ನಂದನ ಭಾವ ಬರಳಲಿ ಎದೆಯಲಿ ನಾವು ಎಲ್ಲರೂ ಒಂದೇ ಎನ್ನುವ ಭಾವ ಬರಳಲಿ ಎದೆಯಲಿ ನಮ್ಮ ಪೀಳಿಗೆ ಬಿಂದು ಸವಿಯಲಿ ಸ್ವಾತಂತ್ರ್ಯದ ಸೊದೆಯಲಿ ಎತ್ತಿ ಮೆರೆಸುವ ಏಕತೆ ತೃಪ್ತಿಗೊಳ್ಳಲಿ ಭಾರತೆ ಭಾರತಾಂಬೆಯ ನಾನು ನಿನ್ನಯ ಕರುಳ ಬಳ್ಳಿಯ ನಂದನ ಚರಣ ಕಮಲದಿ ಶಿರವ ನಿಕ್ಕುತ ಸಲ್ಲಿಸುವೆ ನಾ ವಂದನ ತಾಯಿ ಪೊರೆಯೈ ಕಂದನ ನವಿರುಗೊಳಿಸುತ್ತ ಸ್ಪಂದನ ಭಾರತಾಂಬೆಯ ನಾನು ನಿನ್ನಯ ಕರುಳ ಬಳ್ಳಿಯ ನಂದನ

ಬರೀ ರಾಸಾಯನಿಕ ಗೊಬ್ಬರಗಳಿಂದ. ಅದಕ್ಕೋಸ್ಕರ ನಾವು ಸಾವಯವ ಗೊಬ್ಬರಗಳನ್ನು ಸಹಿತ ಅದ್ರ ಜೊತೆ ಜೊತೆಗೆ ಕೊಡ್ತಾ ಇರಬೇಕು. ನಾವಿವಾಗ ಹಸಿರೆಲೆ ಗೊಬ್ಬರಗಳನ್ನ ಕೊಟ್ಟಿಗೆ ಗೊಬ್ಬರದಕ್ಕೆ ಪರ್ಯಾಯವಾಗಿ ನಾವಿವಾಗ ಬಳಸುವಂತ ಒಂದು ಮುಖ್ಯವಾದಂತ ಒಂದು ಇವಾಗ ಅನಿವಾರ್ಯತೆ ಬಂದಿದೆ. ಇದರಲ್ಲಿ ನಾವು ಹಸಿರೆಲೆ ಗೊಬ್ಬರಗಳು ಮತ್ತು ಹಸಿರು ಗೊಬ್ಬರಗಳು ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವಿ, ಇದರ ಅರ್ಥ ಏನು ಅಂತಂದ್ರೆ ಹಸಿರು ಯಾವುದೇ ಒಂದು ಸಸ್ಯದ ಹಸಿರು ಭಾಗ ಅಥವಾ ಒಂದು ಗಿಡದ ಮೂಲ ಭಾಗವನ್ನ ನಾವು ಮಣ್ಣಿಗೆ ಪೋಷಕಾಂಶಗಳ ರೂಪದಲ್ಲಿ ಸೇರಿಸೋದನ್ನ ಹಸಿರು ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದರಲ್ಲಿ ನಾವು ಎರಡು ವಿಧ ಇದೆ, ಇದರಲ್ಲಿ ಹಸಿರು ಮತ್ತೆ ಹಸಿರೆಲೆ ಗೊಬ್ಬರ ಎರಡು ವಿಧ ಇದೆ. ಒಂದು ಏನಂತಂದ್ರೆ ಸ್ಥಳೀಯವಾಗಿ ನಾವು ಸಸ್ಯಗಳನ್ನ ಬೆಳೆದು ಅದನ್ನ ಮಣ್ಣಿಗೆ ಸೇರಿಸುವಂತದ್ದು, ಇನ್ನೊಂದು ಅದನ್ನ ಇನ್ಸ್ಟಿಟ್ಯೂ ಅಥವಾ ಸ್ಥಳೀಯವಾಗಿ ನಾವು ಬೆಳೆದು ಸೇರಿಸುವಂತದ್ದು ಅಂತ ಹೇಳ್ತೀವಿ. ಇನ್ನೊಂದು ನಾವು ಬದುಗಳಲ್ಲಿ ಅಥವಾ ಜಮೀನಿನಿಂದ ಹೊರಭಾಗದಲ್ಲಿ ಬೆಳೆದ್ಬಿಟ್ಟು ಅದರಿಂದ ಸೊಪ್ಪನ್ನ ಕಿತ್ಕೊ ಬಂದ್ಬಿಟ್ಟು ಅಥವಾ ಅದ್ರ ಕವಲುಗಳನ್ನ ಕಿತ್ಕೊಂಡು ಬಂದು ಅದನ್ನ ಮಣ್ಣಿಗೆ ಸೇರಿಸೋದನ್ನ ನಾವು, ಅದು ಒಂದು ವಿಧಾನ ಇದೆ, ಎರಡು ವಿಧಾನ ಇದೆ ಇದರಲ್ಲಿ. ಈಗ ಹಸಿರು ಗೊಬ್ಬರದ ಮಹತ್ವದ ಬಗ್ಗೆ ತಾವು ಹೇಳ್ತಾ ಇದ್ದೀರಿ, ಈಗ ಹಸಿರು ಗೊಬ್ಬರ ಇಲ್ಲದೇ ಹೋದಾಗ ಏನ್ ಮಾಡಬೇಕು ಜ್ಯೋತಿಯವರೇ? ಹಸಿರು ಗೊಬ್ಬರಗಳು ಇಲ್ಲದೆ ಅಂದ್ರೆ ಹಸಿರೆಲೆ ಅಥವಾ ಈಗ ದರ್ಕು ಅಥವಾ ಸೊಪ್ಪು ನಮಗೆ ಸಿಗೋದಿಲ್ಲ, ಈಗ ಸ್ಥಳೀಯವಾಗಿ ಅವರಿಗೆ ಬೆಳೆಯಕ್ಕಾಗಲ್ಲ, ಮತ್ತೆ ಈಗ ನಾವು ಮಾರುಕಟ್ಟೆಗೆ ಹೋಗಿ ಈಗ ಹಸಿರೆಲೆ ಗೊಬ್ಬರನ ಅಥವಾ ಹಸಿರು ಗೊಬ್ಬರನ ತಗೊಂಡ್ಬರ್ಬೇಕಾ ಹೇಗೆ? ಇಲ್ಲ ಆತರ ಏನು ಇಲ್ಲ ಸರ್. ನಾವಿವಾಗ ಏನ್ ಮಾಡಬಹುದು ಅಂತಂದ್ರೆ ಅದು ಹಸಿರು ಮತ್ತೆ ಹಸಿರೆಲೆ ಗೊಬ್ಬರಗಳಲ್ಲಿ ಕೆಲವೊಂದು ಏನೇನು ಉದಾಹರಣೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಹಸಿರು ಗೊಬ್ಬರಗಳು ಅಂದ್ರೆ ಯಾವ್ಯಾವ್ದು ಅಂತ. ಮೊದಲನೇದಾಗಿ ನಾವು ಅಲಸಂದೆ ಆಗಿರ್ಬೋದು, ಹುರುಳಿ ಆಗಿರ್ಬೋದು ಅಥವಾ ಅವರೆ ಆಗಿರ್ಬೋದು ಅಥವಾ ಯಾವುದೇ ದ್ವಿದಳ ಧಾನ್ಯದ ಬೆಳೆಗಳನ್ನ ನಾವು ನಮ್ಮ ಜಮೀನಿನಲ್ಲೇ ಬೆಳಿಬೇಕು. ಇದನ್ನ ನಾವು ಎಲ್ಲಿಂದನೋ ತಗೊಂಡ್ ಬರ್ಬೇಕು ಅಂತ ಇಲ್ಲ, ನಮ್ಮ ಒಂದು ಜಮೀನಿನಲ್ಲೇ ಅದನ್ನ ಬೆಳೆದ್ಬಿಟ್ಟು ಅದು ಹೂವಾಡೋದಕ್ಕಿಂತ ಮುಂಚೆನೆ, ಅಂದ್ರೆ ನಾವು ಜಮೀನಿನಲ್ಲಿ ಬಿತ್ತಿದ ಹೂವಾಡೋದಕ್ಕಿಂತ ಮುಂಚೆನೆ ಅದನ್ನ 45 ದಿವಸಗಳ ಒಳಗಾಗಿ ಅದನ್ನ ಮತ್ತೆ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಪೋಷಕಾಂಶಗಳು ಮಣ್ಣಿಗೆ ಸೇರ್ಕೊಳ್ಳುತ್ತೆ. ಇದ್ರ ಬದಲು ನಾವು ನಾನು ಹೇಳ್ದು ಇಲ್ಲ ಸರ್, ಅದನ್ನ ಹಂಗ್ ಮಾಡ್ಬಾರ್ದು. ಯಾಕಂದ್ರೆ ನೀವು ಹೂವಾಡೋದಕ್ಕಿಂತ ಮುಂಚೆನೆ ಮಾಡಿದ್ರೆ ಅದು ಬೇಗ, ಅದು ಇನ್ನೂ ತುಂಬಾ ಮೃದುವತ್ವ ಇರುತ್ತಲ್ವಾ ಸಸಿಗಳಲ್ಲಿ, ಹಂಗಾಗಿ ಅದು ಬೇಗ ಕಳಿಯುತ್ತೆ. ಅದೇ ನೀವು ಸ್ವಲ್ಪ ಹೂವಾಡ್ತು ಆಮೇಲೆ ಕಾಯಿ ಬಿಡ್ತು ಅಂದ್ರೆ ಅದರಲ್ಲಿ ಪೋಷಕಾಂಶಗಳು ಸಸ್ಯಗಳಿಂದ ಬೀಜಕ್ಕೂ ಹೋಗುತ್ತೆ, ಅಲ್ಲಿ ಪೋಷಕಾಂಶಗಳ ಅಂಶ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಅದೇನು ಸಕ್ಯುಲೆನ್ಸ್ ಅಥವಾ ಮೃದುತ್ವ ಅಂತ ಹೇಳ್ತೀವಿ, ನಾರಿನಂಶ ಮೃದುತ್ವ ಕಡಿಮೆ ಆಗ್ಬಿಟ್ಟು ನಾರಿನಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ನಾವು ಕಳಿಯೋ ಅಂತ ಏನು ನಾವು ಒಂದು ಅವಧಿ ಇರುತ್ತಲ್ಲ, ಕಳಿಯೋ ಅವಧಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಹೂ ಬಿಡೋದಕ್ಕಿಂತ ಮುಂಚೆನೆ ಯಾವುದೇ ಒಂದು ದ್ವಿದಳ ಧಾನ್ಯದ ಒಂದು ಬೆಳೆಗಳನ್ನ ಕಟಾವ್ ಮಾಡಿ ಮತ್ತೆ ಮಣ್ಣಿಗೆ ಸೇರಿಸಬೇಕಾಗುತ್ತೆ. ನಾವು ಇದರಲ್ಲಿ ಬರೀ ನಾವು ದ್ವಿದಳ ಧಾನ್ಯ ಬೆಳೆಗಳು ಅಂತ ಹೇಳಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಕಳೆಗಳನ್ನು ಸಹಿತ ನಾವು ಈವನ್ ನಾವು ಏನ್ ಹೇಳ್ತೀವಿ ಪಾರ್ಥಿನಿಯಂ ಸಹಿತ ನಾವು ಗ್ರೀನ್ ಮ್ಯಾನ್ಯೂರ್ ಅಥವಾ ಹಸಿರು ಗೊಬ್ಬರವಾಗಿ ನಾವು ಬಳಸಬಹುದು. ಅದು ತುಂಬಾ ಮುನ್ನೆಚ್ಚರಿಕೆ ಒಂದು ವಹಿಸಬೇಕು ಏನು ಅಂತಂದ್ರೆ ಅದು ಹೂ ಬಿಡೋದಕ್ಕಿಂತ ಮುಂಚೆ, ಅದು ತುಂಬಾ ಮುಖ್ಯವಾದ ಅಂಶ. ಯಾಕಂದ್ರೆ ಒಂದು ಸತಿ ಅದೇನಾದ್ರು ಹೂ ಬಿಟ್ಟು ಕಾಯಿ ಬೀಜ ಆಯ್ತು ಅಂದ ತಕ್ಷಣ ನಾವು ಅದನ್ನೇನಾದ್ರೂ ನಾವು ಮಣ್ಣಿಗೆ ಸೇರಿಸಿದ್ರೆ ಬೀಜಗಳು ಮತ್ತೆ ನಿಮ್ಮ ಜಮೀನಲ್ಲಿ ಒಂದಕ್ಕೆ 10 ಜಾಸ್ತಿ ಆಗುತ್ತೆ. ಹೌದು ಸರ್, ಯಾಕಂದ್ರೆ ಒಂದು ವರ್ಷ ನಾವು ಅದನ್ನೇನಾದ್ರು ಬೀಜ ಕಳೆ ಬೀಜ ಬಿತ್ತು ಜಮೀನ್ಗೆ ಅಂದ್ರೆ 7 ತನಕ ನಾವು ಅದನ್ನ ಹಂಗೆ ಕಳೆ ಕೀಳ್ತಾ, ಅದು ಗಾದೆನೆ ಇದೆ ಆ ರೀತಿ. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಹೂ ಬಿಡೋದಕ್ಕಿಂತ ಮುಂಚಿತವಾಗೇನೆ ನಾವ್ ಯಾವಾಗ್ಲೂ ಕಳೆಗಳದ್ದು ಆಗಿರ್ಬೋದು ಅಥವಾ ಬೇರೆ ಯಾವುದೇ ದ್ವಿದಳ ಧಾನ್ಯ ಬೆಳೆಗಳದ್ದು ನಾವು ಸೊಪ್ಪನ್ನ ಅಥವಾ ಅದೇನು ಸಸಿ ಇರುತ್ತೆ ಅದನ್ನ ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಮತ್ತೆ ನಾನು ಹಸಿರೆಲೆ ಗೊಬ್ಬರಗಳ ಬಗ್ಗೆ ಹೇಳ್ತಾ ಇದ್ದೆ ಸರ್, ಅದರಲ್ಲಿ ಏನಂದ್ರೆ ಹಸಿರೆಲೆ ಗೊಬ್ಬರಗಳು ಅಂದ್ರೆ ನಾವು ಅದನ್ನ ನಾವು ಜಮೀನಿನಲ್ಲಿ ಬೆಳೆಯುವಂತದ್ದಲ್ಲ, ನಾವು ಜಮೀನಿನ ಬದುಗಳಲ್ಲಿ ಅಥವಾ ಜಮೀನಿನ ಹೊರಗಡೆ ಬೆಳೆಯುವಂತದ್ದು. ಅದು ಯಾವ್ಯಾವ್ದು ಆಗಿರ್ಬೋದು ಅಂದ್ರೆ ಗೊಬ್ಬರದ ಗಿಡ ಆಗಿರ್ಬೋದು ಅಥವಾ ಗ್ಲಿರಿಸೀಡಿಯಾ ಅಂತ ಹೇಳ್ತೀವಿ ನಾವು, ಗ್ಲಿರಿಸೀಡಿಯಾ ಅಥವಾ ಗೊಬ್ಬರದ ಗಿಡ. ಆಮೇಲೆ ಮತ್ತೆ ಪೊಂಗೇಮಿ ಅಥವಾ ಹೊಂಗೆ ಅಂತ ಹೇಳ್ತೀವಿ. ಆಮೇಲೆ ಸನ್ಹೆಂಪ್ ಅಥವಾ ಸೆಣಬು. ಆಮೇಲೆ ಸಸ್ಬೇನಿಯ ಅಥವಾ ಚೊಗಚಿ ಅಂತ ಹೇಳ್ತೀವಿ. ಚೊಗಚಿನ ನಾವು ಬಕ ಪುಷ್ಪ ಅಂತಾನು ಹೇಳ್ತೀವಿ ಅಥವಾ ಇದನ್ನಾದ್ರೂ ನಾವು ಬೆಳೆಯಬಹುದು. ಇದೆಲ್ಲ ಏನಂದ್ರೆ ನೀವು ಬದುಗಳಲ್ಲಿ ಇದನ್ನ ನೀವು ಬೆಳೆಯೋದ್ರಿಂದ ಇದೆಲ್ಲ ನಿಮಗೆ ಒಂದು ಬ್ಯಾರಿಯರ್ ಕ್ರಾಪ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಗಾಳಿ ಆಗಿರ್ಬೋದು ಅಥವಾ ಬೇರೆ ಕೀಟಗಳನ್ನೆಲ್ಲ ತಡೆಯುವಂತ ಶಕ್ತಿನೂ ಸಹಿತ ಅದರಲ್ಲಿ ಇರುತ್ತೆ. ಮತ್ತೆ ಅದನ್ನ ನಾವು ಹಸಿರೆಲೆ ಗೊಬ್ಬರವಾಗಿಯೂ ಸಹಿತ ನಾವು ಬಳಸ್ಕೋಬಹುದು. ಇದರಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಈ ಗಿಡಗಳನ್ನ ನಾನು ಏನ್ ಹೇಳಿದೆ ಈ ಸಸ್ಯಗಳನ್ನ ಇದರದ್ದು ಕವಲುಗಳು ಅಥವಾ ಕೊಂಬೆಗಳಿರ್ತಾವಲ್ಲ ಅಂದ್ರೆ ಸ್ವಲ್ಪ ಇನ್ನು ಮೃದುತ್ವ ಇರಬೇಕು ಅಂತ ಕೊಂಬೆಗಳನ್ನ ಮತ್ತೆ ಎಲೆಗಳನ್ನ ಕಿತ್ಕೊಂಡು ಬಂದು ನಾವು ಅದನ್ನ ಮಣ್ಣಿಗೆ ಸೇರಿಸೋದ್ರಿಂದ ಸಹಿತ ನಾವು ಪೋಷಕಾಂಶನ ಮಣ್ಣಲ್ಲಿ ಹೆಚ್ಚಿಸಬಹುದಾಗಿದೆ. ಈಗ ಜ್ಯೋತಿ ಅವರೇ, ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರಲ್ಲಿ ಈಗ ಬೇರೆ ಬೇರೆ ಬೆಳೆ ಇರ್ತದೆ, ಈಗ ಭತ್ತದ ಬೆಳೆ ಇರ್ಬೋದು ಅಥವಾ ರಾಗಿ ಇರ್ಬೋದು ಅಥವಾ ಜೋಳ ಇರ್ಬೋದು ಅಥವಾ ಶೇಂಗಾ ಬೆಳೆ ಇರ್ಬೋದು, ಅವರವರ ಹೊಲದ ಮಣ್ಣಿನಲ್ಲಿ ಏನು ಒಂದು ಅಭಾವ ಕಂಡು ಬರ್ತದೆ? ಅಂದ್ರೆ ಈಗ ನಾವು ಹಸಿರು ಗೊಬ್ಬರ ಹಾಕಬೇಕು ಅದರಿಂದ ಉತ್ಪಾದನೆ ಬರುತ್ತೆ ಅಂತ ನಾವು ತಿಳ್ಕೊತೇವೆ. ಹೀಗೆ ಸಾಮಾನ್ಯವಾಗಿ ಆ ಮಣ್ಣಲ್ಲಿ ಯಾವ್ಯಾವ ಅಂಶಗಳು ನಷ್ಟ ಆಗಿರ್ತವೆ ಅಥವಾ ಕಡಿಮೆ ಆಗಿರ್ತಾವಲ್ಲಿ? ಹಾ ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ ನಾವು ಯಾವುದೇ ಒಂದು ಬೆಳೆ ಆಗಿರ್ಬೋದು ಆ ಬೆಳೆಯಲ್ಲಿ ನಾವು ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಂತಂದ್ರೆ ನಾವು ಅದನ್ನ ಮಣ್ಣು ಪರೀಕ್ಷೆ ಮಾಡಿಸಬೇಕಾಗತ್ತೆ. ಸಾಮಾನ್ಯವಾಗಿ ನಮಗೆ ಕಂಡು ಬರ್ತಕ್ಕಂತ ಪೋಷಕಾಂಶಗಳ ಯಾವ್ಯಾವ್ದು ಕಡಿಮೆ ಇರುತ್ತೆ ಅಂತಂದ್ರೆ ಮುಖ್ಯವಾಗಿ ಸಾರಜನಕ ಕಡಿಮೆ ಇರುತ್ತೆ. ಸಾರಜನಕ ಅದನ್ನ ಬಿಟ್ರೆ ಸತು ಅಂತ ಹೇಳ್ತೀವಿ, ಸತು ಅಂದ್ರೆ ನಿಮಗೆ ಲಘು ಪೋಷಕಾಂಶ ಅದು ಕಡಿಮೆ ಇರುತ್ತೆ. ಫಾಸ್ಫರಸ್ ಅಥವಾ ರಂಜಕನು ಕಡಿಮೆ ಬರುತ್ತೆ. ಇದು ಎಲ್ಲಿ ಅಂತಂದ್ರೆ ನಿಮಗೆ ರಂಜಕ ಎಲ್ಲಿ ಕಡಿಮೆ ಬರುತ್ತೆ ನಿಮಗೆ ಜಂಬಿಟ್ಟಿಗೆ ಮಣ್ಣು ಅಂತ ಹೇಳ್ತೀವಿ ಅಥವಾ ಲ್ಯಾಟ್ರೇಟ್ಸ್ ಅಲ್ಲಿ ಬೆಂಗಳೂರು ಸುತ್ತಮುತ್ತಲು ಇರೋದಲ್ಲ ಅದೇನೆ ಜಂಬಿಟ್ಟಿಗೆ ಮಣ್ಣು ಅಂತದ್ರಲ್ಲಿ ಮತ್ತೆ ಏನು ಕಪ್ಪು ಮಣ್ಣಲ್ಲಿ ರಂಜಕದ ಅಂಶ ಕಡಿಮೆ ಆಗುತ್ತೆ. ಅಂತ ಕಡೆನು ನಾವು ಸಹಿತ ಅಂದ್ರೆ ನಾವು ಪೋಷಕಾಂಶಗಳನ್ನ ರಸಗೊಬ್ಬರಗಳ ಮೂಲಕ ಒದಗಿಸೋದ್ರ ಜೊತೆಗೆ ಈ ಹಸಿರು ಗೊಬ್ಬರಗಳನ್ನ ಸಹಿತ ನಾವು ಬೆಳಿಬಹುದು. ಈ ಹಸಿರೆಲೆ ಗೊಬ್ಬರಗಳನ್ನ ನಾವು ಬೆಳೆಯೋದ್ರಿಂದ ಅದ್ರಲ್ಲಿ ಏನೇನು ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಈಗ ಅಲ್ಲಿ ಮಣ್ಣಲ್ಲಿ ಇಲ್ದಿದ್ದಂತ ಈ ಎಲ್ಲ ಅಂಶಗಳನ್ನ ನಾವು ಮಣ್ಣಿಗೆ ಸೇರಿಸ್ಕೋಬಹುದು. ಇದರಿಂದ ಸೇರಿಸ್ಕೋಬಹುದು ಹೇಳಿ. ಅದು ಯಾವ್ಯಾವ್ದು ಅಂತಂದ್ರೆ ಇದರಲ್ಲಿ ಡಯಾಂಚಾಗ್ ಬಂದ್ರೆ ಡಯಾಂಚಾದಲ್ಲಿ 3.5% ಅಷ್ಟು ಸಾರಜನಕ ಇರುತ್ತೆ, 0.6% ರಂಜಕ ಇರುತ್ತೆ, 1.2% ಅಷ್ಟು ಪೊಟ್ಯಾಶ್ ಇರುತ್ತೆ. ನೀವು ಸೆಣಬಿಗೆ ಬಂತಂದ್ರೆ ಸೆಣಬು ಅಥವಾ ಸಣ್ಣೆಂಪಿಗೆ ಬಂತಂದ್ರೆ 2.3% ನಷ್ಟು ಸಾರಜನಕ, 0.5% ಅಷ್ಟು ರಂಜಕ, 1.8% ಅಷ್ಟು ಪೊಟ್ಯಾಶ್ ಇರುತ್ತೆ. ಅದೇ ಚೊಗಚಿ ಅಥವಾ ಸಸ್ಬೇನಿಯ ಅಥವಾ ಬಕಪುಷ್ಪ ಅಂತ ಏನ್ ಹೇಳ್ತೀವಿ ಅದಕ್ಕೆ ಬಂದ್ರೆ 2.71% ಸಾರಜನಕ, 0.53% ಅಷ್ಟು ರಂಜಕ, 2.21% ಅಷ್ಟು ಪೊಟ್ಯಾಶ್ ಇರುತ್ತೆ. ನಾವು ಗ್ಲಿರಿಸಿಡಿಯಾ ಅಥವಾ ಗೊಬ್ಬರದ ಗಿಡ ಅಂತ ನಾನು ಏನ್ ಹೇಳಿದೆ ಅದರಲ್ಲಿ 2.76% ಅಷ್ಟು ಸಾರಜನಕ, 0.28% ಅಷ್ಟು ರಂಜಕ, 4.6% ಅಷ್ಟು ಪೊಟ್ಯಾಶ್ ಇರುತ್ತೆ. ಅದು ನಾವು ಪಾರ್ಥೇನಿಯಂ ಮತ್ತೆ ನಾನು ಅಲಸಂದೆ ಬಗ್ಗೆ ಹೇಳಿದ್ನಲ್ಲ, ಅಲಸಂದೆಯಲ್ಲಿ 1.7% ಅಷ್ಟು ಸಾರಜನಕ, 0.28% ಅಷ್ಟು ರಂಜಕ ಮತ್ತು 1.25% ಅಷ್ಟು ಪೊಟ್ಯಾಶ್ ಇರುತ್ತೆ. ಇದಿಷ್ಟು ನಾವು ಪೋಷಕಾಂಶಗಳನ್ನ ಅಂದ್ರೆ ನಾವು ಯಾವ ಹಸಿರು ಗೊಬ್ಬರಗಳನ್ನ ಅಂದ್ರೆ ಈ ಬೆಳೆಗಳನ್ನ ನಾವು ಹಸಿರು ಅಥವಾ ಹಸಿರೆಲೆ ಗೊಬ್ಬರವಾಗಿ ನಾವು ಅದನ್ನ ಕೊಡಬೇಕಾದ್ರೆ ಈ ಎಲ್ಲ ಪೋಷಕಾಂಶಗಳು ಒಳಗೊಂಡಿರುವ ಈ ಒಂದು ಸಸ್ಯವನ್ನ ನಾವು ಬೆಳಿಬಹುದು ಮಣ್ಣಿಗೆ ಸೇರ್ತದೆ. ಇದ್ರ ಜೊತೆಗೆ ಲಘು ಪೋಷಕಾಂಶಗಳು ಸಹಿತ ಇರುತ್ತೆ. ಅಂದ್ರೆ ಇಲ್ಲಿ ಸಾಕಷ್ಟು ಎಲ್ಲಾ ಬೆಳೆಗಳಿಗೂ ಇದನ್ನು ಬಳಸಬಹುದಲ್ಲ? ಹೌದು ಸರ್. ಅದು ನೀವು ಈಗ ತೋಟಗಾರಿಕೆ ಬೆಳೆಗೂ ಬಳಸಬಹುದು, ಈಗ ನಮ್ದು ಏಕದಳ ಧಾನ್ಯ ಇಲ್ಲೂ ಉಪಯೋಗಿಸಬಹುದು. ಈ ಎಲ್ಲ ಬೆಳೆಗಳಿಗೂ ಇದರ ಅವಶ್ಯಕತೆ ಇರುತ್ತೆ. ಹೌದು ಸರ್. ಇದರಲ್ಲಿ ಈಗ ಸಾಮಾನ್ಯವಾಗಿ 1 ಎಕರೆಗೆ ಎಷ್ಟು ಬೇಕಾಗಬಹುದು ಈಗ ನಾವು ದ್ವಿದಳ ಧಾನ್ಯ ಬೀಜಗಳನ್ನ ಅಲ್ಲಿ ಹಾಕಬೇಕಾದ್ರೆ ಜ್ಯೋತಿಯವರೇ? ಇಲ್ಲಿ ಸರ್ ನಿಮ್ಗೆ ಡಯಂಚ ಅಂತ ಆದ್ರೆ ಡಯಂಚಾಗೆ ನಮ್ಗೆ 1 ಎಕರೆಗೆ 20 ಕೆಜಿ ಅಷ್ಟು ಬೀಜ ಬೇಕಾಗುತ್ತೆ ಡಯಂಚ 20 ಕೆಜಿ ಅಷ್ಟು. ಅದೇ ನಿಮ್ಗೆ ಸೆಣಬಿಗೆ ಬಂತಂದ್ರೆ 10-15 ಕೆಜಿ ಅಷ್ಟು 1 ಎಕರೆಗೆ ಬೇಕಾಗುತ್ತೆ ಬೀಜ. ಅಲ್ಲ ಇದು ಈ ಬೀಜಗಳೆಲ್ಲ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸರ್? ಸಿಗುತ್ತೆ. ನಿಮ್ಗೆ ಇನ್ನು ಡಯಂಚ ಮತ್ತು ಸೆಣಬು ನಿಮ್ಗೆ ಎಲ್ಲೇ ಕೃಷಿ ಇಲಾಖೆಗಳಲ್ಲಿ ನೀವು ಹೋದ್ರೇನು ಸಿಗುತ್ತೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನೀವು ಹೋಗ್ಬಿಟ್ಟು ರೈತ ಬಾಂಧವರು ಎಲ್ಲರೂ ಅಲ್ಲೋಗಿ ಕನ್ಸಲ್ಟ್ ಮಾಡಬಹುದು, ಅಲ್ಲೂ ಸಿಗುತ್ತೆ. ಇಲ್ಲಾಂದ್ರೆ ಪ್ರೈವೇಟ್ ನಲ್ಲೂ ಸಹಿತ ಪ್ರೈವೇಟ್ ಏನಿರುತ್ತೆ ಡೀಲರ್ಸ್ ಇರ್ತಾರೆ ಅಲ್ಲೂ ಸಹಿತ ಸಿಗುತ್ತೆ ಸರ್. ಅಂದ್ರೆ ನಾವು ಈಗ ಈ ಒಂದು ಸಸ್ಯಗಳನ್ನ ಅಂದ್ರೆ ಈಗ ದ್ವಿದಳ ಧಾನ್ಯಗಳ ಸಸ್ಯವನ್ನ ನಾವು ನಮ್ಮ ಮಣ್ಣಿಗೆ ನಾವು ಹಾಕಿದ್ಮೇಲೆ ಅದು ನೀವು 45 ದಿನ ತನಕ ಅಷ್ಟೇ ಕಾಯ್ತಾ ಇರಬೇಕು. ಅಷ್ಟರೊಳಗೆ ನೀವು ಅದನ್ನ ಕಿತ್ ಹಾಕಬೇಕಾಗುತ್ತೆ ಅಥವಾ ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಕಿತ್ತಾಕಿದ್ರು ಸಾಕಾಗಬಹುದಲ್ಲ ಜ್ಯೋತಿಯವರೇ? ಅಂದ್ರೆ ಮಣ್ಣಿಗೆ ಸೇರಿಸಬೇಕಾಗುತ್ತೆ ಸರ್ ಕಿತ್ತಾಕೋದಕ್ಕಿಂತ. ಅದು ಯಾಕಂದ್ರೆ ಅದು ಕಳಿಬೇಕಲ್ವಾ, ಹಂಗಾಗಿ ಮಣ್ಣಲ್ಲಿ ಅದು ಬೆರೆತ್ರೆ ಬೇಗ ಕಳಿಯಕ್ ಶುರುವಾಗುತ್ತೆ. ನೀವು ಹಂಗೆ ಕಿತ್ ಹಾಕೋದಕ್ಕಿಂತ ಅದು ಮಣ್ಣಲ್ಲಿ ಬೆರೆತ್ರೆ ಒಳ್ಳೇದು ಸರ್. ಮತ್ತೆ ನೀರನ್ನು ಸ್ವಲ್ಪ ಕೊಡಬೇಕಾಗುತ್ತೆ, ಅವಾಗ ಅದು ಬೆರೆತು ಕಳಿತು ಆಮೇಲೆ ನಿಮಗೆ ಗೊಬ್ಬರವಾಗಿ ಅದು ಕನ್ವರ್ಟ್ ಆಗುತ್ತೆ. ಅದು ನಿಮ್ಗೆ ಏನು ಜಾಸ್ತಿ ಪ್ರಮಾಣದ ಎಲೆಗಳ ಗಾತ್ರ ಎಲ್ಲ ನಿಮ್ಗೆ ಗೊತ್ತಾಗಲ್ಲ, ಅಂದ್ರೆ ಮಣ್ಣಿನಲ್ಲಿ ಅಷ್ಟೇ ಅದು ಹೋಗ್ಬಿಡುತ್ತೆ, ಕರಿಗೆ ಹೋಗ್ಬಿಡ್ತದೆ. ಹೌದು ಹೌದು ಸರ್, ಹೌದು. ಈಗ ಹಾಗಾಗಿ ಈಗ ಈ ದ್ವಿದಳ ಧಾನ್ಯಗಳ ಜೊತೆಗೆ ಇದು ಈ ಗ್ಲಿಸ್ರಿಡಿಯಾ ಸುಬಾಬಲ್ಲು ಇಂಥವೆಲ್ಲ ಬರ್ತವೆ, ಬೆಳಿಬಹುದು ರೈತ ಬಾಂಧವರು. ಸಾಕಷ್ಟು ಇದರಿಂದ ಬದಲಾವಣೆ ಕಂಡುಕೊಂಡಿದ್ದಾರೆ. ಏನ್ ಬದಲಾವಣೆ ನಾವು ಗಮನಿಸಬಹುದು ಈ ಒಂದು ದ್ವಿದಳ ಧಾನ್ಯ ಬೆಳೆನ ನಮ್ಮ ಮಣ್ಣಲ್ಲಿ ಹಾಕಿ ಅದನ್ನ ಮಣ್ಣಿಗೆ ಸೇರಿಸೋದ್ರಿಂದ ಜ್ಯೋತಿಯವರೇ? ಇದರಲ್ಲಿ ಸರ್ ಹಸಿರು ಗೊಬ್ಬರಗಳನ್ನು ನಾವೇನು ಬಳಸ್ತಾ ಇದೀವಿ ದ್ವಿದಳ ಧಾನ್ಯ ಬೆಳೆ ಆಗಿರ್ಬೋದು ಅಥವಾ ಹಸಿರು ಗೊಬ್ಬರಗಳು, ನಾನು ಏನು ಇದುವರೆಗೂ ಉದಾಹರಣೆಗಳನ್ನೆಲ್ಲ ಕೊಟ್ಟೆ, ಅದರಿಂದ ಏನೇನು ಉಪಯೋಗಗಳಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಇದಕ್ಕೆ ಬಂದ್ರೆ ಫಸ್ಟ್ ನಮ್ಗೆ ಇದರಲ್ಲಿ ಮಣ್ಣಿನ ಒಂದು ಏನು ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ಬದಲಾವಣೆ ಆಗುತ್ತೆ. ಅಂದ್ರೆ ಇದರಲ್ಲಿ ಆಮ್ಲಗಳು ಕೆಲವು ಇದು ಏನಾಗುತ್ತೆ, ಹಸಿರೆಲೆ ಗೊಬ್ಬರಗಳು ಮಣ್ಣಲ್ಲಿ ಕಳೆಯಕ್ಕೆ ಶುರು ಮಾಡಿದಾಗ ಅಲ್ಲಿ ಕೆಲವು ಆಮ್ಲಗಳು ಬಿಡುಗಡೆ ಆಗುತ್ತವೆ. ಈ ಆಮ್ಲಗಳು ಬಿಡುಗಡೆ ಆದಾಗ ಅಲ್ಲಿ ಭೌತಿಕ ಆಗಿರ್ಬೋದು ಅಥವಾ ರಾಸಾಯನಿಕ ಒಂದು ರಚನೆ ಏನಿರ್ಬೋದು ಮಣ್ಣಿಂದು ಅದು ಬದಲಾವಣೆ ಆಗುತ್ತೆ ಮತ್ತೆ ಮಾರ್ಪಾಡಾಗುತ್ತೆ. ಅದ್ರ ಜೊತೆಗೆ ಏನಂದ್ರೆ ಮಣ್ಣಲ್ಲಿ ನೀರನ್ನ ಹಿಡಿದಿಟ್ಕೊಳೋ ಅಂತ ಒಂದು ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮಣ್ಣು ಮೃದು ಆಗುತ್ತೆ. ಇದು ನಾವು ಹಸಿರು ಗೊಬ್ಬರ ಹೌದು, ನಾವು ಹಸಿರು ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ನಾವು ಸೇರಿಸೋದೆ ಅದಕ್ಕೋಸ್ಕರ, ಯಾಕೆ ಅಂದ್ರೆ ಅದು ಗೊಬ್ಬರವಾಗಿ ನೆಕ್ಸ್ಟ್ ಅದು ಬದಲಾವಣೆ ಆಗ್ಬೇಕು ಅಂತ. ಪ್ರತಿಯೊಂದು ಬೆಳೆಗಳಿಗೂ ಮಣ್ಣು ಮೃದುವಾದಾಗ ಮಾತ್ರ ಆ ಬೇರುಗಳು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆ ಅಂದ್ರೆ ಅದರಲ್ಲಿ ನೀರು ಮತ್ತು ಗಾಳಿಯ ಒಂದು ಚಲನೆ ಏನಿರುತ್ತೆ ಅದು ಸರಾಗವಾಗುತ್ತೆ. ಆವಾಗ ಮಣ್ಣು ಮೃದುವಾಗಿ ನಿಮಗೆ ಬೇರುಗಳ ಒಂದು ಏನು ಅದು ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಅದು ಬೆಳವಣಿಗೆ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಪೋಷಕಾಂಶಗಳನ್ನ ಅವಾಗ ಅವು ಅಂದ್ರೆ ಚೆನ್ನಾಗಿ ಅದು ಹೀರ್ಕೊಂಡು ಅದರ ಇಳುವರಿನೂ ಸಹಿತ ಜಾಸ್ತಿ ಆಗುತ್ತೆ. ಅದನ್ನ ಬಿಟ್ಟು ನೆಕ್ಸ್ಟ್ ನಮ್ಗೆ ಏನಂದ್ರೆ ಈ ಹಸಿರೆಲೆ ಗೊಬ್ಬರಗಳ ಮಣ್ಣಿಗೆ ಸೇರಿಸೋದ್ರಿಂದ ನಮ್ಮ ಮಣ್ಣಿನಲ್ಲಿ ಇದನ್ನ ನಾವು ಮಣ್ಣನ್ನ ನಾವು ಜೀವಂತ ವಸ್ತು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಮಣ್ಣಿಗೆ ಜೀವ ಇದೆ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಮಣ್ಣಲ್ಲಿ ಲಕ್ಷಾಂತರ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ವಾಸವಾಗಿದ್ದಾವೆ. ಈ ಹಸಿರೆಲೆ ಗೊಬ್ಬರಗಳನ್ನ ಅಥವಾ ಹಸಿರು ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸೋದ್ರಿಂದ ಆ ಒಂದು ಉಪಯುಕ್ತವಾದಂತಹ ಏನು ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲಿರ್ತವೆ ಅದು ವೃದ್ಧಿ ಆಗ್ತವೆ. ಇದನ್ನ ಆಹಾರವಾಗಿ ಬಳಸಿಕೊಂಡು ಇದನ್ನ ಅವು ವೃದ್ಧಿ ಆಗ್ತವೆ. ಆದ್ರಿಂದ ನಿಮ್ಗೆ ಯಾವಾಗ ಉಪಯುಕ್ತವಾದಂತಹ ಒಂದು ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗುತ್ತೆ ಮಣ್ಣಲ್ಲಿ, ನಿಮ್ಗೆ ಒಂದು ಏನೇ ನಾವು ರಸಗೊಬ್ಬರಗಳನ್ನಾಗ್ಲಿ ಅಥವಾ ಬೇರೆ ಗೊಬ್ಬರಗಳನ್ನ ಸಾವಯವ ಗೊಬ್ಬರಗಳನ್ನ ನಾವು ಮಣ್ಣಿಗೆ ಹಾಕುದ್ರು ಸಹಿತ ಅದು ಬೆಳೆಗಳು ಅದನ್ನ ತಗೊಳ್ಳುವಂತ ಅಥವಾ ಹೀರಿಕೊಳ್ಳುವಂತ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಏನಂದ್ರೆ ಈಗ ನಾನು ಹೇಳಿದ್ನಲ್ಲ ಕೆಲವು ಆಮ್ಲಗಳು ಬಿಡುಗಡೆ ಆಗುತ್ತೆ ಇದು ಕಳೆಯುವಾಗ ಅಂತ ಹೇಳ್ಬಿಟ್ಟು. ಈ ಆಮ್ಲಗಳಿಂದ ಸಮಸ್ಯಾತ್ಮಕ ಮಣ್ಣುಗಳು ಅಂತ ಹೇಳ್ತೀವಿ, ಅಂದ್ರೆ ಸವಳು ಮಣ್ಣಾಗಿರ್ಬೋದು ಅಥವಾ ಒಂದು ಕ್ಷಾರತೆಯಿಂದ ಕೂಡಿರ್ತಕ್ಕಂಥ ಮಣ್ಣಾಗಿರ್ಬೋದು ಅಥವಾ ಆಮ್ಲತೆಯಿಂದ ಕೂಡಿರ್ತಕ್ಕಂಥ ಮಣ್ಣಾಗಿರ್ಬೋದು, ಇಂಥವೆಲ್ಲಾನು ಅದು ಸರಿಪಡಿಸುವಂತ ಗುಣ ಇದರಲ್ಲಿರುತ್ತೆ ಈ ಒಂದು ಆಮ್ಲಗಳಿಗಿರುತ್ತೆ. ಇದು ಒಂದು ಉಪಯೋಗ ಇದೆ ಇದರಿಂದ. ಅದ್ರ ಜೊತೆಗೆ ಇದು ನಮ್ಗೆ ಎಷ್ಟೋ ಕೀಟ ಅಥವಾ ರೋಗಗಳನ್ನ ನಿರ್ವಹಣೆ ಮಾಡತಕ್ಕಂತ ಒಂದು ಸಾಮರ್ಥ್ಯನು ಸಹಿತ ಮಣ್ಣಿಗೆ ಜಾಸ್ತಿ ಆಗುತ್ತೆ. ರೋಗ ಹರಡುವುದನ್ನ ಅಥವಾ ಕೀಟ ಬರೋದನ್ನ ನಿಯಂತ್ರಣ ಮಾಡುತ್ತೆ. ಯಾಕಂದ್ರೆ ಆಮ್ಲಗಳು ಅಲ್ಲಿ ಬಿಡುಗಡೆ ಆಗೋದ್ರಿಂದ ಅದರದ್ದು ಆಟೋಮೆಟಿಕಲಿ ಅದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಾವು ಏನಂದ್ರೆ ನಾವು ಉಳಿದ ಅಂತ ಅಂದ್ರೆ ಖಾಲಿ ಜಾಗದಲ್ಲಿ ನಾವು ಇದನ್ನ ಅಂದ್ರೆ ಬೆಳೆ ಇಲ್ದಲೇ ಇದ್ದಂತ ಜಾಗದಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಅಥವಾ ಹಸಿರು ಗೊಬ್ಬರಗಳನ್ನ ಹಾಕಿದಾಗ ಏನಾಗುತ್ತೆ, ಅಲ್ಲಿ ನಿಮಗೆ ಕಳೆ ನಿಯಂತ್ರಣ ಮಾಡಬಹುದು. ಯಾಕಂದ್ರೆ ಏನು ನಿಮ್ಗೆ ಅಲ್ಲಿ ಜಾಗನೇ ಖಾಲಿ ಇರಲ್ಲ, ಹಾಗಾಗಿ ಇದು ಪೂರ್ತಿ ಹರಡ್ಕೊಳ್ಳೋದ್ರಿಂದ ಅಲ್ಲಿ ನಿಮಗೆ ಕಳೆಗಳ ನಿಯಂತ್ರಣ ಆಗುತ್ತೆ. ಅದ್ರ ಜೊತೆಗೆ ಮಣ್ಣಿನಲ್ಲಿ ನಾವು ಅದನ್ನ ಹಸಿರು ಗೊಬ್ಬರಗಳನ್ನ ನಾವು ಮಲ್ಚ್ ಅಂತಂದ್ರೆ ಅಥವಾ ಹೊದಿಕೆ ಬೆಳೆಯಾಗಿ ಸಹಿತ ಮಣ್ಣಿನ ಹರಡ್ಬೋದು. ಆ ರೀತಿ ಹರಡೋದ್ರಿಂದ ಏನಾಗುತ್ತೆ, ಅಲ್ಲಿ ನಿಮಗೆ ಒಂದು ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ ಮಣ್ಣಿಗೆ, ಅಂದ್ರೆ ತಂಪಾದ ವಾತಾವರಣ ಇರುತ್ತೆ ಮಣ್ಣಿಗೆ. ಅದ್ರ ಜೊತೆಗೆ ನಿಮಗೆ ನೀರು ಕೊಚ್ಚಿ ಹೋಗೋದು ಅಥವಾ ಮಣ್ಣು ಹಾಳಾಗೋದನ್ನು ಸಹಿತ ಸವೆತ ಆಗೋದನ್ನು ಸಹಿತ ಅದು ತಡೆಯುತ್ತೆ. ಇಷ್ಟೆಲ್ಲ ನಮ್ಗೆ ಈ ಒಂದು ಹಸಿರು ಅಥವಾ ಹಸಿರೆಲೆ ಗೊಬ್ಬರಗಳಿಂದ ಉಪಯೋಗಗಳಿದೆ. ಇದ್ರ ಜೊತೆಗೆ ನಾನು ಅವಾಗ್ಲೂ ಹೇಳಿದೆ ಅದರಲ್ಲಿರ್ತಕ್ಕಂತ ಪೋಷಕಾಂಶಗಳು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಡಾಕ್ಟರ್ ಜ್ಯೋತಿ ಟಿ ವಿ ಅವರೇ, ಈಗ ನಾವು ಹಸಿರೆಲೆ ಗೊಬ್ಬರ ಅಥವಾ ಹಸಿರು ಗೊಬ್ಬರನ ನಾವು ನಮ್ಮ ಹೊಲಕ್ಕೆ ಅಥವಾ ನಮ್ಮ ಮಣ್ಣಿಗೆ ತಂದು ಸೇರಿಸೋದ್ರಿಂದ ಜಾಸ್ತಿ ಪ್ರಯೋಜನ ಇದೆಯೋ, ಅಥವಾ ಹೀಗೆ ದ್ವಿದಳ ಧಾನ್ಯ ಸಸ್ಯಗಳನ್ನ ನಮ್ಮ ಏನು ನಾವು ಬೆಳಿಬೇಕು ಅಂತ ಮಣ್ಣಿನಲ್ಲಿ ಬೆಳೆದ್ರಿಂದ ಉಪಯೋಗ ಜಾಸ್ತಿ ಇದೆಯೋ, ಏನ್ ವ್ಯತ್ಯಾಸ ಇದೆ ಇಲ್ಲಿ? ಸರಿ, ಇಲ್ಲಿ ದ್ವಿದಳ ಧಾನ್ಯ ಬೆಳೆಗಳನ್ನ ನೀವು ಹೇಳೋ ಪ್ರಕಾರ ಉಪಯೋಗ ಮಾಡುವಂತ ಮಣ್ಣಿನಲ್ಲಿ ಅಂದ್ರೆ ಬೆಳೆ ಬೆಳಿಬೇಕಂತ ಇರ್ತೇವಲ್ಲ ಆ ಮಣ್ಣಿನಲ್ಲಿ ಬೆಳೆದ್ರಿಂದ ದ್ವಿದಳ ಧಾನ್ಯ ಬೆಳೆಗಳನ್ನ ನಾವು ಬೆಳೆದು ನಾವು ಅದರಿಂದ ಕಟಾವು ಮಾಡಿದ್ಮೇಲೆ ಅದರಿಂದ ನಾವೇನು ಒಂದು ಇಳುವರಿ ತಗೋತೀವಿ, ಇಳುವರಿ ತಗೊಂಡಾದ್ಮೇಲೆ ನಾವು ಮಣ್ಣಿಗೆ ಅದನ್ನ ಸೇರಿಸಿದ್ರೆ ಅಂದ್ರೆ ಕಟಾವ್ ಆದ್ಮೇಲೆ ಸೇರಿಸಿದ್ರೆ ನೀವು ಇಳುವರಿ ತಗೊಂಡಾದ್ಮೇಲೆ ಅವಾಗ ಅಲ್ಲಿ ಪೋಷಕಾಂಶಗಳ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದ್ರೆ ಆಲ್ರೆಡಿ ನಿಮಗೆ ಇಳುವರಿಯಲ್ಲಿ ಬಂದ್ಬಿಟ್ಟಿರುತ್ತೆ, ಆಮೇಲೆ ಮತ್ತೆ ಕಳಿಯುವಂತ ಅವಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನಿಮ್ಗೆ ಇನ್ನು ಹೂ ಬಿಡೋದಕ್ಕೂ ಮುಂಚೆ ಕಟಾವ್ ಮಾಡಿ ಅದೇ ದ್ವಿದಳ ಧಾನ್ಯ ಬೆಳೆಗಳನ್ನೇ ಅಲ್ಲೇ ಬೆಳೆದು ಹೂ ಬಿಡೋಕ್ಕೂ ಮುಂಚೆನೆ ಕಟಾವ್ ಮಾಡಿ ಸೇರಿದ್ರೆ ಅಂದ್ರೆ ನಿಮಗೆ ಕಳಿಯುವಂತ ಅವಧಿ ಕಡಿಮೆ ಆಗುತ್ತೆ ಮತ್ತೆ ಪೋಷಕಾಂಶಗಳು ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿಗೆ ಸೇರುತ್ತೆ. ಮತ್ತೆ ಹಸಿರೆಲೆ ಗೊಬ್ಬರಗಳಂದ್ರೆ ಸೊಪ್ಪನ್ನ ತಗೊಂಡ್ ಬಂದ್ಬಿಟ್ಟು ಹಾಕುವಂತದ್ದು, ಅದರಿಂದ ನಿಮ್ಗೆ ಪೋಷಕಾಂಶ ಹೆಚ್ಚಾಗಿ ಸಿಗುತ್ತೆ ಸರ್. ಅಲ್ಲ, ಈಗ ವ್ಯತ್ಯಾಸ ಏನು? ಈ ಗೊಬ್ಬರ ನಾವು ಹಸಿರು ಗೊಬ್ಬರ ಅಲ್ಲಿ ತಂದು ಹಾಕೋದಕ್ಕೆ ಅಲ್ಲಿಂದ ಜಾಸ್ತಿ ಪ್ರಯೋಜನ ಇದೆಯೋ, ಅಥವಾ ಈಗ ಹಸಿರು ಗಿಡಗಳನ್ನ ನಾವು ಅಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಯಾವ್ದು ವ್ಯತ್ಯಾಸ ಇದೆ ಇಲ್ಲಿ? ವ್ಯತ್ಯಾಸ ಅಂದ್ರೆ ಅಷ್ಟೇ ಸರ್. ಯಾಕಂದ್ರೆ ನಾವು ದ್ವಿದಳ ಧಾನ್ಯ ಬೆಳೆಗಳನ್ನ ನಾವು ಕಟಾವ್ ಮಾಡಿದ್ಮೇಲೆ ಸೇರಿಸೋದಕ್ಕೂ ಮುಂಚೆನೆ ಹಾಕೋದಕ್ಕೂ ಒಂದು ವ್ಯತ್ಯಾಸ ಪೋಷಕಾಂಶಗಳು, ಇನ್ನೊಂದು ನಿಮಗೆ ಕಳೆಯೋ ಅಂತ ಅವಧಿ, ಅದೆಷ್ಟು ಅದೆರಡನೇ. ಆದ್ರೆ ನಿಮ್ಗೆ ನಾವು ಅಂದ್ರೆ ಪೋಷಕಾಂಶಗಳ ಒಂದು ಮಟ್ಟದಲ್ಲಿ ಅಥವಾ ಒಂದು ಅಂಶದಲ್ಲಿ ನಾವು ಹೇಳೋದಾದ್ರೆ ಎಲ್ಲ ಸೇಮ್ ಇರುತ್ತೆ ಸರ್. ನಾನು ಇವಾಗ ಎಲ್ಲ ಹೇಳದ್ನಲ್ಲ, ಏನು ಅಷ್ಟು ಏನು ಬದಲಾವಣೆ ಆಗಲ್ಲ ಸರ್. ಅದ್ರಲ್ಲಿ ಯಾಕಂದ್ರೆ ಹಸಿರೆಲೆ ಗೊಬ್ಬರಗಳಿಗೆ ಅದರದ್ದೇ ಆದಂತಹ, ಈಗ ನಾವು ಹೇಳ್ಬಿಡ್ತೀವಲ್ಲ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಈಗ ಮೊದಲಿಗೆ ತಯಾರಿ ಮಾಡಿ ಇಟ್ಟಿರ್ತಾರೆ ಈಗ ಕೆಲವೊಂದ್ ಕಡೆ ಹಸಿರು ಗೊಬ್ಬರನ, ಅದು ನೇರವಾಗಿ ತಂದು ತಮ್ಮ ಹೊಲಕ್ಕೆ ಸೇರಿಸ್ಬಿಡ್ತಾರೆ. ಇದು ಹಾಗಲ್ಲ, ಈಗ ಹಸಿರು ಗಿಡ ಬೆಳೆಸಿ ನೀವು ಅದ ದ್ವಿದಳ ಧಾನ್ಯಗಳ ಒಂದು ಗಿಡಗಳನ್ನು ಬೆಳೆಸಿ ಅದು ನೀವು ಮಣ್ಣಿಗೆ ಸೇರಿಸಬೇಕು. ಒಂದು ಮಿನಿಮಮ್ ಕನಿಷ್ಠ ಅಂದ್ರೆ ಒಂದು 40 ದಿನ ಬೇಕಾಗುತ್ತೆ. 40 ದಿನ ಕಾಯೋದು ತಪ್ಪುತ್ತೆ ಅಷ್ಟೇ, ಇಲ್ಲಿ ನೇರವಾಗಿ ನಿಮ್ಮ ಮಣ್ಣಿಗೆ ಈ ಒಂದು ಹಸಿರು ಗೊಬ್ಬರ ಸೇರಿಸೋದ್ರಿಂದ, ಹಸಿರು ಗೊಬ್ಬರ ಸೇರಿಸೋದ್ರಿಂದ ನೀವು 40 ದಿನ ಅಷ್ಟು ದಿನ ಕಾಯೋ ಅವಶ್ಯಕತೆ ಇಲ್ಲ. ಅಂದ್ರೆ ಸೊಪ್ಪನ್ನ ಡೈರೆಕ್ಟ್ ಆಗಿ ತಗೊಂಡ್ಬಂದು ಹಾಕಿ. ಡಾಕ್ಟರ್ ಜ್ಯೋತಿ ಅವರೇ, ಈಗ ನಾವು ಹಸಿರು ಗೊಬ್ಬರದ ಮಹತ್ವದ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ಈಗ ಈ ಒಂದು ಗೊಬ್ಬರದ ಮಹತ್ವ ಮಾಡ್ಕೊಳ್ಬೇಕಾದ್ರೆ ಯಾವ ಒಂದು ಗುಣಲಕ್ಷಣಗಳು ಇರಬೇಕಾಗುತ್ತೆ ಇದರಲ್ಲಿ? ಹಾ ಸರ್, ಹೇಳ್ತೀನಿ. ಈ ಯಾವುದೇ ಒಂದು ಹಸಿರು ಅಥವಾ ಹಸಿರೆಲೆ ಗೊಬ್ಬರಗಳು ನಾವು ಮಣ್ಣಿಗೆ ಸೇರಿಸ್ತೀವಿ ಅಂದ್ರೆ ಅದಕ್ಕೆ ಕೆಲವೊಂದು ಗುಣಲಕ್ಷಣಗಳು ಅವಶ್ಯಕವಾಗಿದ್ದಾವೆ. ಅದು ಯಾವ್ಯಾವುದು ಅಂತಂದ್ರೆ, ಈ ಯಾವುದೇ ನಾವು ಹಸಿರು ಅಥವಾ ಹಸಿರೆಲೆ ಗೊಬ್ಬರಗಳನ್ನ ಅಥವಾ ಬೆಳೆಗಳನ್ನ ನಾವು ಬೆಳಿತೀವಿ, ಅದು ವಿವಿಧ ಉದ್ದೇಶಗಳಿಗೆ ಬರುವಂತದ್ದು ಆಗಿರ್ಬೇಕು. ಅದ್ರ ಉಪಯೋಗ ಅಂದ್ರೆ ನಾನಾ ರೀತಿಯಲ್ಲಿ, ಒಂದೇ ಒಂದು ಉಪಯೋಗಕ್ಕೋಸ್ಕರ ಬರುವಂತದ್ದಾಗಿರ್ಬೋದು, ವಿವಿಧ ಉದ್ದೇಶಗಳಿಗೆ ಉಪಯೋಗಕ್ಕೆ ಬರುವಂತದ್ದು ಆಗಿರ್ಬೇಕು ಆ ಬೆಳೆ. ಆಮೇಲೆ ಅದು ನಾವು ತುಂಬಾ ಸುಲಭವಾಗಿ ಬೆಳೆಯತಕ್ಕಂತ ಬೆಳೆ ಆಗಿರ್ಬೇಕು ಮತ್ತು ಸ್ವಲ್ಪ ವೇಗವಾಗಿ ಬೆಳೆಯುವಂತ ಬೆಳೆ ಆಗಿರ್ಬೇಕು. ಆಮೇಲೆ ನಾವು ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳೇನಿರುತ್ತೆ ಅಂದ್ರೆ, ಇವಾಗ ಬರ ಆಗಿರ್ಬೋದು ಅಥವಾ ನೆರಳಾಗಿರ್ಬೋದು ಅಥವಾ ಪ್ರವಾಹ ಆಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಾಪಕ ಹವಾಮಾನಕ್ಕೆ ಅಥವಾ ಪರಿಸರಕ್ಕೆ ತಕ್ಕಂಗೆ ಅದು ಬೆಳ್ಕೊಂಡು ಸಮರ್ಥವಾಗಿ ಬೆಳೆಯುವಂತ ಒಂದು ಸಾಮರ್ಥ್ಯನ ಹೊಂದಿರಬೇಕು. ಮತ್ತೆ ಕೀಟ ಮತ್ತು ರೋಗಗಳಿಗೆ ಅದಕ್ಕೆ ನಿರೋಧಕ ಶಕ್ತಿಯನ್ನ ಹೊಂದಿರತಕ್ಕಂತ ಬೆಳೆಗಳಾಗಿರ್ಬೇಕು ಆ ಬೆಳೆಗಳು. ಮತ್ತೆ ಮುಖ್ಯವಾಗಿ ನಾವು ಸಾರಜನಕನ ಹೆಚ್ಚಾಗಿ ಮಣ್ಣಿಗೆ ಸೇರಿಸುವಂತ ಗುಣ ಇರುವಂತಹ ಬೆಳೆಗಳನ್ನ ನಾವು ಇಲ್ಲಿ ಬೆಳಿತೀವಿ. ಮತ್ತೆ ನೀರಿನ ಸಮರ್ಪಕ ಬಳಕೆಯನ್ನು ಸಹಿತ ಅದು ಮಾಡ್ಕೊಳೋ ಹಂಗೆ ಇರಬೇಕು. ಇದಿಷ್ಟು ಗುಣಲಕ್ಷಣಗಳು ನಮ್ಮ ಯಾವುದೇ ಒಂದು ಹಸಿರು ಅಥವಾ ಹಸಿರೆಲೆ ಗೊಬ್ಬರಗಳನ್ನ ನಾವು ಬೆಳಿಬೇಕಾದ್ರೆ ಈ ಅಂಶಗಳನ್ನ ನಾವು ಮನದಲ್ಲಿ ಇಟ್ಕೋಬೇಕಾಗತ್ತೆ ಸರ್. ಡಾಕ್ಟರ್ ಜ್ಯೋತಿ ಅವರೇ, ಇನ್ನೊಂದು ಈ ಒಂದು ಹಸಿರು ಗೊಬ್ಬರದ ಮಹತ್ವದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈಗ ಬೇರೆ ಬೇರೆ ಬೆಳೆಗಳಿರ್ತವೆ, ಈಗ ತೋಟಗಾರಿಕೆ ಬೆಳೆ ಇರುತ್ತೆ, ಏಕದಳ ಧಾನ್ಯದ ಬೆಳೆ ಇರ್ತವೆ, ಮತ್ತೆ ಈ ತರ ಬೆಳೆಗಳು ಇರಬೇಕಾದ್ರೆ ನಾವು ಈ ಒಂದು ದ್ವಿದಳ ಧಾನ್ಯ ಅಥವಾ ಈಗ ಹಸಿರು ಗೊಬ್ಬರದ ಸಸ್ಯವನ್ನು ನಾವು ಹೇಗೆ ಬೆಳಿಬೇಕು, ಮತ್ತೆ ಯಾವ ಸಮಯದಲ್ಲಿ ಈ ಒಂದು ಬೇರೆ ಬೇರೆ ಬೆಳೆಗೆ ಒಂದೇ ತರ ಇರ್ತದ ಅಥವಾ ಬೇರೆ ಬೇರೆ ವಿಧದಲ್ಲಿ ಬೆಳಿಬೇಕಾಗುತ್ತಾ? ಹಾ ಸರ್, ಇದರಲ್ಲಿ ಇವಾಗ ನಾವು ಏಕದಳ ಧಾನ್ಯದ ಬೆಳೆಗಳಿಗೆ ಅಂತಂದ್ರೆ ನಾವು ಇಲ್ಲಿ ಅಂತರ ಬೆಳೆಯಾಗಿ ನಾವು ಹಸಿರು ಗೊಬ್ಬರಗಳನ್ನ ನಾವು ಬೆಳಿಬಹುದು. ನಾವು ಉದಾಹರಣೆಗೆ ಇವಾಗ ಭತ್ತದ ಬಗ್ಗೆ ಹೇಳ್ತೀನಿ. ಈ ಭತ್ತದಲ್ಲಿ ಹೇಗೆ ಅಂತಂದ್ರೆ, ನಾವು ಮಡಿಗಳಲ್ಲಿ ನಾವು ಸಸಿ ಮಡಿಗಳಲ್ಲಿ ನಾವು ಬೀಜ ಬಿತ್ತನೆ ಮಾಡಿರ್ತೀವಿ. ಆ ಟೈಮ್ನಲ್ಲಿ ನಮಗೆ ಮುಖ್ಯವಾದಂತ ಜಮೀನಿನಲ್ಲಿ ಅಲ್ಲೇನು ಬೆಳೆ ಇರೋದಿಲ್ಲ. ಅಂತ ಟೈಮ್ನಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಹುರುಳಿ ಆಗಿರ್ಬೋದು ಅಥವಾ ಅವರೆ ಆಗಿರ್ಬೋದು ಅಥವಾ ಅಲಸಂದೆ ಆಗಿರ್ಬೋದು, ಇದನ್ನ ನಾವು ಚೆಲ್ಬಿಟ್ಟು, ಬೀಜನ ಚೆಲ್ಬಿಟ್ಟು ಅದನ್ನ 25-30 ದಿನ ಸಸಿ ಮಡಿಗಳಲ್ಲಿ ನಾವು ಬೀಜ ಬಿತ್ತಿರ್ತೀವಿ. ಆವಾಗ ನಮ್ಮ ಮುಖ್ಯವಾದ ಜಮೀನಿನಲ್ಲಿ ನಮಗೆ ಖಾಲಿನೇ ಇರುತ್ತೆ. ಆ ಟೈಮ್ನಲ್ಲಿ ನಾವು ಏನ್ ಮಾಡ್ಬೋದು ಅಂತಂದ್ರೆ, ಹುರುಳಿ ಅವರೆ ಅಥವಾ ಅಲಸಂದೆ ಬೀಜಗಳನ್ನ ಇದು ಮೂರಲ್ಲಿ ಯಾವ್ದಾದ್ರು ಒಂದನ್ನ ನಾವು ಬ್ರಾಡ್ಕಾಸ್ಟ್ ಮಾಡ್ಬಿಟ್ಟು ಅಂದ್ರೆ ಚೆಲ್ಬಿಟ್ಟು ಅದು 45 ದಿನಗಳವರೆಗೆ ಬೆಳೆದಾದ್ಮೇಲೆ ಅದನ್ನ ನಾವು ಕಟಾವ್ ಮಾಡಿ ಮತ್ತೆ ಅಲ್ಲೇ ಮಣ್ಣಿಗೆ ಸೇರಿಸಬಹುದು. ಈ ರೀತಿ ನಾವು ಭತ್ತದ ಗದ್ದೆಯಲ್ಲಿ ಮಾಡ್ಬೋದು, ಉಳುಮೆ ಮಾಡ್ಬೋದು, ಅಲ್ಲೇನೆ ಮಣ್ಣಿಗೆ ಸೇರಿಸೋದು, ಉಳುಮೆ ಮಾಡ್ಬಿಟ್ಟು ಅದನ್ನ ಮಣ್ಣಿಗೆ ಸೇರಿಸಬಹುದು. ಅದಾದ ನಂತರ ನಾವು ನಾಟಿನ ಮಾಡ್ಕೋಬಹುದು. ಅಂದ್ರೆ ಈ ಸಸಿ ಮಡಿಯಿಂದ ಆ ಒಂದು ಗಿಡನ ಸಸ್ಯನ ತಂದು ಇಲ್ಲಿ ನಾವು ಮುಖ್ಯ ಹೊಲದಲ್ಲಿ ಹಾಕೋಬಹುದು. ಇದರಿಂದ ಏನಾಗತ್ತಂದ್ರೆ, ಇದೆಲ್ಲ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ನೀವು ನೋಡಿರ್ಬೋದು ಬೇರುಗಳಲ್ಲಿ ಗಂಟುಗಳಿರ್ತವೆ, ಅದನ್ನ ರೈಸೋಬಿಯಂ ನಾಡ್ಯೂಲ್ಸ್ ಅಂತ ಹೇಳ್ತೀವಿ. ಅದರಿಂದ ಸಾರಜನಕದ ಸ್ಥಿರೀಕರಣ ಆಗುತ್ತೆ. ಇದರಿಂದ ನಾವೇ ಇವೆಲ್ಲ ಒಂದು ಬೆಳೆಗಳನ್ನ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಸಾರಜನಕದ ಅಂಶ ಮಣ್ಣಿಗೆ ಸೇರ್ಕೊಂಡು ನಿಮ್ಮ ಬೆಳೆಗಳಿಗೂ ಸಹಿತ ಅದು ಬೆಳವಣಿಗೆಗೆ ತುಂಬಾ ಅನುಕೂಲಕರ ಆಗುತ್ತೆ. ಮತ್ತೆ ನಾವು ಬೇರೆ ಬೆಳೆಗಳನ್ನ, ನಾವು ಇವಾಗ ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಯಾವುದೇ ಒಂದು ಏಕದಳ ಧಾನ್ಯದ ಬೆಳೆಗಳ ಮಧ್ಯದಲ್ಲಿ ಅದನ್ನ ಅಂತರ ಬೆಳೆಯಾಗಿ ಇವನ್ನೆಲ್ಲ ನಾವು ಈ ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳೆಯೋದ್ರಿಂದ, ಒಂದು ನಿಮಗೆ ಅದನ್ನ ಇಳುವರಿ ಕೊಡಬೇಕು ಅಥವಾ ಅದರಿಂದ ನಿಮಗೆ ಆದಾಯ ಬರಬೇಕು ಅಂತ ಇದ್ರೆ ಅದನ್ನ ನೀವು